ಹಿಂಗೆ ಎಕ್ಸ್ಪೋರ್ಟ್ದವ್ರು ಬರ್ಲಾತ್ರಿ, ಎಕ್ಸ್ಪೋರ್ಟ್ದವ್ರು ಬರ್ಲಾತ್ಗಣೆ ಇಲ್ಲಿ ಪುಣಾದಾಗ ಒಬ್ಬ ನಮ್ಮ ದೋಸ್ತ ಇದ್ರಿ, ಅವ್ರಿಗೆ ಫೋನ್ ಮಾಡಿದ ಕೂಡಲೇನ, ಏ ಇಲ್ರಿ ನಾವು ದಿಲ್ಲಿ ಮಾಡ್ತೇವು ಮತ್ತು ನಿಮ್ಮ ಬಾಳೆ ಭಾಳ ಬೆಳಿತೀರಿ ಅಂತಂದ್ರು. ಹೌದು ಬೆಳಿತೇವು. ಎಷ್ಟು ಟನ್ ಆಗ್ತಾವ ವರ್ಷ? ಒಂದು 500 ಟನ್ ಅಂತ ಯಾವತ್ತು ಎನಿ ಡೇ ಸಿಗ್ತೈತಿ ಅಂದ ಕೂಡಲೇ ಅವ್ರು ಬಂದ್ರಿ. ಬಂದ ಕೂಡಲೇನ, ಇಲ್ಲ ನಿಮ್ಮ ಮಾಲ್ ಚಲೋ ಐತಿ, ನಾವು ದಿಲ್ಲಿ ಕಟಿಂಗ್ ಮಾಡ್ತೇವೆ. ದಿಲ್ಲಿ ಮಾಡ್ಲಾತ್ರಿ, ದಿಲ್ಲಿ ಆದ ಕೂಡಲೇನ, ಇಲ್ಲ ಹಳ್ಳಿಯವರು ಭಾರಿ ಮಾಲ್ ತೆಗಿತಾರ ತೆಗಿಸಿಂದ ಎಕ್ಸ್ಪೋರ್ಟ್ದವ್ರು ಬಂದ್ರಿ. ಹಿಂಗೆ ಮಾಡ್ತಾನೆ ಅವ್ರು ಪರಿಚಯ ಆಗಿದ್ರಿ. ಅವ್ರ ಪರಿಚಯ ಆದ ಕೂಡಲೇನ ಈ ಸದ್ದನ ಅವ್ರು ಎಷ್ಟು ನಿಯರೆಸ್ಟ್ ಅದಾರ ಅಂದ್ರೆ ಕರ್ನಾಟಕದೊಳಗೆ ಹೆಚ್ಚು ಕಡಿಮೆ 70% ಇವ್ರನ್ನ ಬಿಟ್ಟರೆ ಬಾಳಿನೂ ನಮಗೆ ಕ್ವಾಲಿಟಿ ಸಿಗಂಗಿಲ್ಲ. ಇವ್ರ ಕ್ವಾಲಿಟಿನೂ ತೆಗಿತಾರ. ಇನ್ನುಳಿದ ರೈತರಿಗಿನ ಇವ್ರದೇ ಆದಂತ ಒಂದು ಮಾರ್ಗದರ್ಶನದೊಳಗೆ ರೈತರು ಎಲ್ಲರೂ ಬೆಳೀತಾರಂತ ಹೇಳಿ ನಾನು ಏನ ಒಂದು ಇದು ಮಾಡ್ತೀನಿ ಅದಕ್ಕೆ ಅವರು ಬದ್ಧದಾರಿ, ನಾವು ಅಷ್ಟ ಅವ್ರ ನಿಯಮದೊಳಗೆ. ಒಂದು ದೇಸಾಯಿ ಕಂಪ್ನಿಯವರು ಬಂದ್ ಕೆಸಿನ ಫ್ರೂಟ್ ಕೇರ್ ಮಾಡ್ತಿದ್ರಿ, ಅವ್ರು ಮಾಡಿದಂತ ಕ್ವಾಲಿಟಿನ ಅವ್ರು ಒಯ್ದೆ ಒಯ್ತಾರ ಅಂತ ಹೇಳಿ 100 ಭರವಸೆ ಕೊಟ್ಟ ಕೆಸಿಂದ ಅವ್ರು ಒದೇ ಒಯ್ತಾರೆ. ಈಗ ನೀವು ಮಾರ್ಕೆಟ್ ಮಾಡೋದಕ್ಕೆ ಒಳ್ಳೆ ಗುಣಮಟ್ಟದ ಹಣ್ಣು ಬೇಕು, ಅದ್ರ ಜೊತೆಗೆ ಈಗ ಎಕ್ಸ್ಪೋರ್ಟ್ ಏನು ರಫ್ತು ಮಾಡಬೇಕಲ್ಲ, ಅದಕ್ಕಂತೂ ಸಾಕಷ್ಟು ನಿಯಮಾವಳಿಗಳು ಇರ್ತಾವ, ಅದರ ಪ್ರಕಾರ ನಮ್ಮ ಹಣ್ಣುಗಳು ಕೂಡ ಇರಬೇಕಾಗ್ತದೆ. ಈ ಒಂದು ಗುಣಮಟ್ಟದ ಹಣ್ಣನ್ನ ನಾವು ಬೆಳಿಬೇಕು ಅಂತಂದ್ರೆ ಏನೇನು ನೀವು ವ್ಯವಸ್ಥೆ ಮಾಡ್ಕೊಂಡ್ರಿ, ಹೆಂಗ್ ಬೆಳೆಯೋದಕ್ಕ, ಹೆಂಗ್ ಬೇಸಾಯ ಪದ್ಧತಿಗಳನ್ನ ಯಾವ್ದು ಅನುಸರಿಸಿದ್ರಿ? ಸರ್ ಬ್ಯಾಸಗಿ ಒಳಗ ಏಕದಮ್ ನೆಗಲಿ ಹೊಡೆದು ಬಿಡುದ್ರಿ. ಒಂದು ನೆಗಲಿ ಹೊಡೆದು ಇಟ್ಟುಗಳನ್ನ ಅಥವಾ ಸಪೋಸ್ ಕಬ್ಬಿನ ನೆಲ ಅಥವಾ ಜಿಗಿಟ್ ನೆಲ ಅದು ಇರ್ತಾವ ಅಂತಂದ್ರ ನೆಗಲಿ ಹೊಡೆದು ಒಂದು 4-5 ತಿಂಗಳು ಅದನ್ನ ಬಿಸಿಲಿಗೆ ಒಂದ್ ಸ್ವಲ್ಪ ಆರ್ಲಾಕ್ ಬಿಡ್ಬೇಕ್ರಿ. ಯಾವುದೇ ಪೀಕ್ ಮಾಡುವಾಗಲಿ ಬಾಳೆ ಮಾಡುವಾಗಲಿ ನೆಲ ಪೂರ್ತಿ ಉದುರು ಉದುರು ಉದುರು ಉದುರು ಆಗಿರ್ಬೇಕು, ಪೂರಾ ಒಣಗಿದ್ದಿರಬೇಕು, ಎಲ್ಲಿನೂ ಒಂದು ಸ್ವಲ್ಪನು ಹಸಿ ಇರಬಾರ್ದು. ಹಂಗ ಪೂರಾ ಒಣಬೇಸಾಯ ತರ ಇರಬೇಕು ಯಾವುದೇ ಪೀಕ್ ಮಾಡುವಾಗ. ಬಾಳೆ ಅಂತ ಮೂಲ ಬಾಳೆ ಮಾಡುವಾಗ ಅಂತ ಪೂರಾ ಒಣಾದ ಇರಬೇಕು. ಒಂದ್ 3-4 ತಿಂಗಳು ಬಿಸಿಲು ತಿಂದ ಮೇಲೆ ಸನಬ್ ಬಿತ್ತೇವ್ರಿ. ಯಾವಾಗಂದ್ರ ಮೇಕ್ ಸನಬ್ ಬಿತ್ತೇವು, ಸನಬ್ ಬಿತ್ತಿದ ಕೂಡಲೇ 40 ದಿನದೊಳಗೆ ಸನಬ್ ಬರ್ತದ್ರಿ. ಅದನ್ನ ನೆಗಲಿ ಹೊಡೆದು ರೂಟೋವೇಟರ್ ಮಾಡಿ ಮಡಿಕೆ ಹೊಡೆದು ಹೊಳ್ಳಿ ನೆಲ ಕೈಯಾಗ ತಗೊಂಡ್ಕಿಸಿಂದ ತಿಪ್ಪಿ ಗೊಬ್ಬರ ಹಾಕ್ತೇವ್ರಿ. ಸಾಲ ಹಿಡ್ದ 6 ಫೂಟಿನ ಸಾಲ ಕೊಡಿತೇವು. 6 ಫೂಟಿನ ಸಾಲ ಕೊಡೋದು ಪ್ರತಿಯೊಂದು ಸಾಲಾಗೂ ಹೆಚ್ಚು ಕಡಿಮೆ ಒಂದು 2-3 ಬಾಳೆ ಬೀಳುವಂಗ ಒಂದು ತಿಪ್ಪಿ ಗೊಬ್ಬರ ಹಾಕ್ತೇವ್ರಿ. ತಿಪ್ಪಿ ಗೊಬ್ಬರ ಹಾಕಿ ಅದ್ರ ಮ್ಯಾಲ ಒಂದು ಸ್ವಲ್ಪ ರೆಂಟೆ ಹೊಡಿತೇವ್ರಿ. ತಿಪ್ಪಿ ಗೊಬ್ಬರ ನೀರು ಬಿಟ್ಟರೆ ಮುಂದಕ್ಕೆ ಹೋಗಲಾರ್ದಂಗ ಸ್ವಲ್ಪ ಮಟ್ಟಿಗೆ ಮಣ್ಣು ಬಿದ್ದಕೆಸಿಂದ ಅದ್ರ ಮ್ಯಾಲ ನೀರು ಬಿಟ್ಟು ಒಂದು 6 ದಿನದಾಗ ಅಷ್ಟೊಂದು ಸಸಿ ತರಿಸ್ತಿರ್ತೇವ್ರಿ. ಜೈನೆ ತರಿಸಿದ್ದು ಅದನ್ನ ಸಸಿ ತರಿಸ್ತೇವ್ರಿ. ಸಸಿ ತರಿಸಿದ ಒಂದು 8 ದಿನಕ್ಕೆ ನಾಟಿ ಮಾಡಿಬಿಡ್ತೇವ್ರಿ. ನಾಟಿ ಹೆಂಗಪ್ಪ ಅಂದ್ರೆ ಸಾಲದಿಂದ ಸಾಲಿಗೆ 6 ಫೂಟ, ಗಿಡದಿಂದ ಗಿಡಕ್ಕೆ 6 ಫೂಟ. ಆಮೇಲೆ ಸೌಕಾಸನ ಒಂದು 15 ದಿನದಾಗ ಕಳೆ ತೆಗಿಸ್ತೇವ್ರಿ. ಕಳೆ ತೆಗಿಸಿದ ಮೇಲೆ ಎರಿಜಲ ಮತ್ತು ಬಯೋಡೈಜೆಸ್ಟ್ ಎರಡು ಮಿಕ್ಸ್ ಮಾಡ್ಕೇಸಿಂದ ಡ್ರಂಚ್ ಮಾಡ್ತೇವೆ. ಮುಂದೆ ಒಂದು 15-20 ದಿವಸದಾಗ ಮುಂದೆ ಒಂದೂವರೆ ತಿಂಗಳಿಗೆ ಡ್ರಂಚ್ ಮಾಡ್ತೇವೆ. ಡಿ ಎ ಪಿ ಯೂರಿಯಾ ಪೊಟ್ಯಾಶ್ ಇದನ್ನ ಪಂಪಿಲಿನ ಒಂದು ಗಿಡಕ್ಕೆ 100 ಗ್ರಾಮ್ ಪ್ರತಿಯೊಂದು ಗಿಡಕ್ಕೂ ಹಾಕೋತ ಹೋಗ್ತೇವೆ. ದೀಡ್ ತಿಂಗಳ ನಂತರ ಡ್ರಿಪ್ ಮಾಡ್ತೀವಿ. ಅಷ್ಟೊತ್ತನ ಹರಿ ನೀರು ಮಾಡ್ತಿರ್ತೇವೆ. ದೀಡ್ ತಿಂಗಳ ನಂತರ ಡ್ರಿಪ್ ಮಾಡ್ತೇವೆ. ಡ್ರಿಪ್ ನಾನು ಏನು ಬರ್ತಾವೆ ವಾಟರ್ ಸೊಲ್ಯೂಬಲ್ ಕ್ರಮೇಣ 8 ದಿವಸಕ್ಕೊಮ್ಮೆ 12-61 ವೈಟ್ ಪೊಟ್ಯಾಶ ಯೂರಿಯಾ ಪ್ರತಿ 8 ದಿವಸಕ್ಕೊಮ್ಮೆ ಪರ್ ಪ್ಲಾಂಟ್ ಅಂದರೆ 1000 ಗಿಡಕ್ಕೆ 2.5 ಕಿಲೋ 12-61 2.5 ಕಿಲೋ ಪೊಟ್ಯಾಶ 1.5 ಕಿಲೋ ಮ್ಯಾಗ್ನೇಷಿಯಂ ಸಲ್ಫೇಟ್ ಇಷ್ಟ 5 ತಿಂಗಳು ಮಾಡ್ಕೋತ ಹೋಗ್ತೇವ್ರಿ. 5 ತಿಂಗಳಾಗಿಂದ 32-54 ವಾಟರ್ ಸೊಲ್ಯೂಬಲ್ 52-34 ಅದು ಒಂದ್ರಿ. ಅದ್ರ ಜೋಡಿ 0050 ಅಲ್ಲಿದ ಯೂರಿಯಾ ಇದನ್ನ ಕಂಟಿನ್ಯೂ ಮಾಡ್ಕೋತ ಹೋಗ್ತೇವೆ. 3 ತಿಂಗಳು ಆದ ಕೂಡಲೇನ ಮತ್ತೆ ತಿಪ್ಪಿ ಗೊಬ್ಬರ ಹಾಕಿಸಿಂದ ಬೆಡ್ ಮಾಡ್ತೇವ್ರಿ. ಬೆಡ್ ಮಾಡಿದ ಕೂಡಲೇನ ಯಥಾ ಪ್ರಕಾರ ನೀರು ಹೆಂಗ್ ಕೊಟ್ಕೋತ ಹೋಗ್ತೇವೆ ಹಂಗ ಗೊಣಿ ಹಾಕಿದ ಮೇಲೆ ಅಲ್ಲಿದ 7 ತಿಂಗಳು ಗೊಣಿ ಹಾಕ್ತದ್ರಿ. 7 ತಿಂಗಳು ಗೊಣಿ ಹಾಕ್ತಿಲ್ಲೋ ಅವಾಗ ಒಂದು ರಿಂಗ್ ಮಾಡ್ಕೇಸಿಂದ ಮತ್ತೆ ಮೈಕ್ರೋನ್ಯೂಟ್ರಿಯಂಟ್ ಹಾಕ್ತೇವ್ರಿ. ಸಾವಯವ ಮೈಕ್ರೋನ್ಯೂಟ್ರಿಯಂಟ್ ಹಾಕ್ತೇವ್ರಿ. ಸಾವಯವ ಸಿಗ್ಲಿಲ್ಲ ಅಂದ್ರೆ ಇವ ಸರ್ಕಾರಿ ಗೊಬ್ಬರನ ಅದ್ರಾಗ ಸಿಗತಕ್ಕಂತ ಜಿಂಕ ಬೋರಾನ ಸಲ್ಫರ ಐರನ್ ಇವೆಲ್ಲ ಮಿಕ್ಸ್ ಮಾಡ್ಕೇಸಿಂದ ಮೈಕ್ರೋನ್ಯೂಟ್ರಿಯಂಟ್ ರಿಂಗ್ ಮಾಡಿ ಹಾಕ್ತೇವ್ರಿ. ಎಷ್ಟ 6-6.5 ತಿಂಗಳಿಗೆ 6-6.5 ತಿಂಗಳಿಗೆ ಹಾಕೋಕಣ 7 ತಿಂಗಳು ಗೊಣಿ ಹಾಕ್ತದೆ. 7 ತಿಂಗಳು ಗೊಣಿ ಹಾಕಿದ ಮೇಲೆ ಮುಂದೆ ಹೂ ಮುರಿದು ಅದಕ್ಕೆ ಸ್ಕರ್ಟಿಂಗ್ ಬ್ಯಾಗ್ ಹಾಕೋದು. ಎಕ್ಸ್ಪೋರ್ಟ ಮಾಡ್ಬೇಕಪ್ಪ ಅಂದ್ರೆ ಅದಕ್ಕೊಂದು ಸ್ಕರ್ಟಿಂಗ್ ಬ್ಯಾಗ್ ಬರತ್ರಿ ಪ್ಲಾಸ್ಟಿಕ್ದ, ಅದನ್ನ ಹಾಕಿಸಿಂದ ಒಂದೆರಡು ಸ್ಪ್ರೇ ಮಾಡಿ ಆ ಸ್ಕರ್ಟಿಂಗ್ ಬ್ಯಾಗ್ ಹಾಕಿದ್ರೆ ಯಾವುದು ಡಾಟ್ಸ್ ಆಗಿ ಬೀಳುದಿಲ್ಲ, ಲಾಲ್ಸಟ್ ಬರುವುದಿಲ್ಲ, ಚುಕ್ಕಿ ಬೀಳುವುದಿಲ್ಲ. ಎಕ್ಸ್ಪೋರ್ಟ್ 100%-99% ಆಗೇ ಹಾಕತಿ. ಅಷ್ಟು ಮಾಡಿದ ಮೇಲೆ ಏಕದಮ್ ಕಟಾವಿಗೆ ಬತ್ತಿಲ್ಲೋ ಅದ ಒಂದು ಬಾಳೆಹಣ್ಣ 36-46 ಕ್ಯಾಲಿಬರ್ ಅದ್ರ ಸುತ್ತಳತೆ ಅಷ್ಟು ದಪ್ಪ ಆಗ್ಬೇಕು. ಅಷ್ಟು ದಪ್ಪ ಆದ ಕೂಡಲೇ ಅದು ಹಾರ್ವೆಸ್ಟಿಂಗ್ ಬಂದೈತಿ ಅಂತ ಹೇಳಿ ತಿಳ್ಕೊಂಡ್ ಕೇಸಿಂದ ನಾವು ಹಾರ್ವೆಸ್ಟಿಂಗ್ ಮಾಡ್ಬೇಕು. ಹಾರ್ವೆಸ್ಟಿಂಗ್ ಬಂದಾಗೂ ನಾವು ಹಾರ್ವೆಸ್ಟಿಂಗ್ ಮಾಡ್ಲಿಲ್ಲ ಅಂದ್ರೆ ಅವಾಗ ಅದ್ರ ಏಜ್ನು ಕಡಿಮೆ ಆಗಿರುತ್ತ, ಬೆಳೆಯುವಂತ ಗಿಡಕ್ಕೆ ಏಜ್ ಕಡಿಮೆ ಆಗಿರ್ತೈತಿ, ಸೊಂಟದಾಗನೇ ಮುರಿತೈತಿ ಅಥವಾ ಪೀ ಪೆರೆ ಕಿತ್ತು ಬೀಳ್ತೈತಿ, ಹಣ್ಣಾಗೂ ಚಾನ್ಸಸ್ ಇರ್ತೈತಿ, ಕಾಯರೆ ಸಿಗುತ್ತದ್ರಿ. ಆಗೋಕ್ಕಿಂತ ಮುಂಚಿತವಾಗಿ ಯಾವಾಗ ಕಟಿಂಗ್ ಮಾಡಬೇಕು, ಅದು ಹಾರ್ವೆಸ್ಟಿಂಗ್ ಮಾಡಬೇಕು, ಯಾವಾಗ ಸೇಲ್ ಮಾಡಬೇಕು ಅನ್ನೋದು ನಮ್ಮದೇ ಆದಂಥದ್ದು ಒಂದು ಸ್ವಲ್ಪ ಅನುಭವ ಇರಬೇಕ್ರಿ. ಅದು ಇಂಪಾರ್ಟೆಂಟ್. ಯಾವ್ದು ವಸ್ತು ಕಟಿಂಗ್ ಬಂದೈತಿ, ಯಾವ್ದು ವಸ್ತು ರಾಶಿಗೆ ಬಂದೈತಿ, ಅದು ಭಾಳ ಮೇನ್. ನಾವು ವರ್ಷ ವಿಡಿನೂ ದುಡ್ದಿರ್ತೇವೆ, ರಾಶಿನ ಮಾಡ್ಲಾಕ್ ಬರಲಿಲ್ಲ ಅಂದ್ರೆ ನಾವು ವಸ್ತು ವಿಡಿ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡತ್ರಿ. ಅದು ಇಂಪಾರ್ಟೆಂಟ್. ಮತ್ತೆ ಈ ಬಿಟ್ಟರೆ 6-7 ತಿಂಗಳಿಗೆ ಈ ಬಿರುಗಾಳಿ ಅಂತ ಬಿಡ್ತಾವ್ರಿ. ಅವಾಗ ನಾವು ನಮ್ಮ ನೆಲಕ್ಕೆ ಅನುಗುಣವಾಗಿಯೋ ಹೆಂಗೋ ಗೊತ್ತಿಲ್ಲ, ನಾವು ಫರ್ಟಿಲೈಸರನ್ನು ಹಂಗೆ ಕೊಡ್ತೇವೆ, ಸಾವಯವನು ಹಂಗೆ ಬೆಳೆಸ್ತೇವೆ, ಮತ್ತು ಇವು ಮೈಕ್ರೋನ್ಯೂಟ್ರಿಯಂಟು ಹಂಗೆ ಕೊಡ್ತೇವೆ ರೀ. ಎಲ್ಲ ಕಡೆನು ಎಲ್ಲ ರೈತರು ಹೇಳ್ತಾರೆ ನಮ್ಮ ಗಿಡ ಬಿಡ್ತಾವ್ರಿ ಹೆಂಗೆ ಮಾಡೋನು, ಒಟ್ಟ ನಿಂದ್ರಂಗಿಲ್ಲ ಅಂತ ಹೇಳ್ತಾರೆ. ನಾವು ಬೆಳೆಸೋದನ್ನು ಅಟ್ಟ ಸದೃಢವಾಗಿನ ಬೆಳೆಸ್ತೇವೆ, ನಮ್ಮ ಒಟ್ಟ ಗಿಡ ಬೆಳಂಗಿಲ್ಲ, ಬೆಲ್ಟ್ ಹಾಕಂಗಿಲ್ಲ, ಮೇಡಿ ಕೊಡಂಗಿಲ್ಲ. ಸರಾಸರಿ ಒಳಗೆ 30-40 ಕಿಲೋ ಎವರೇಜ್ 30 ಎಕರೆನು ಇದ್ದೇ ಇರ್ತೈತಿ. ಅಂದ್ರ ಗಡ ಏನಿರ್ತೈತಿಲ್ಲ ಅದರದ್ದು ಗೊನಿ ತೂಕ ಬಹಳ ಚಲೋ ಬರ್ತದ ನಿಮ್ದಂತೀರಿ? ಹಾ ಚಲೋ ಬರ್ತೈತಲ್ರಿ. ಹೆಚ್ಚು ಕಡಿಮೆ ಗೊನಿ ತೂಕ ಬರ್ತತ್ ಅನ್ನೋದಕ್ಕಿಂತಲೂ ರೀ 1 ಎಕರೆ 2 ಎಕರೆ ಮಾಡಿಕೆಸಿಂದ 50-60 ಎಕರೆ ಎಲ್ಲೋ ಒಬ್ರು ತೆಗೆದಿರ್ಬೋದು. ಆದ್ರೆ ನಮ್ಮ ಇಳುವರಿ ಈ ಕಡೆ ಶಿರೋಳ, ಬುದ್ನಿ, ಮಂಟೂರ, ಹಂದಿಗುಂದ, ಮೆಳ್ಳಿಗೇರಿ ಇವೆಲ್ಲ ಸರಾಸರಿ ಒಳಗೆ ಹೆಚ್ಚು ಕಡಿಮೆ ನಮ್ಮ 25 ಕಿಲೋ ಬೀಳ್ತಾವ್ರಿ, 30 ಕಿಲೋ ಬೀಳ್ತಾವೋ ಅಂತ ಹೇಳ್ತಾರ. ಅದ ಮಾಡುವಂತ ರೀತಿನೂ ಇರ್ತೈತ್ರಿ. ಮತ್ತೆ 7 ತಿಂಗಳ ಒಳಗೆ ನಾವು ಏನು ಬೆಳೆಸ್ತೇವ ಅದ ಮೇನ್. ಅದಕ್ಕೆ ನಾವು 7 ತಿಂಗಳ ಒಳಗೆ ಎಷ್ಟು ಮೇಯಿಸ್ತೇವ ಬಾಳಿಗೆ ಅಷ್ಟು ಫಲವನ್ನು ಕೊಡ್ತೈತಿ. ಹೆಚ್ಚು ಕಡಿಮೆ ನಮ್ಮ 35 ಮೇಲನ ಇರ್ತಾವ್ರಿ ಎವರೇಜ್. 30 ಇಟ್ಕೊಂಡು ಕೆಸಿನ 40-45 ಕಿಲೋನು ಎವರೇಜ್ ಬರ್ತಾವು. ಪ್ರತಿ ಒಂದು ಎಕರೆಗೂ ನಮ್ಮ 45-50 ಟನ್ ಸರಾಸರಿ ಒಳಗೆ ಬೀಳ್ತೈತಿ. ಮತ್ತೆ ನೀವು ಎಂತ ಕಡಿಮೆ ಆಗೈತಿಪ್ಪ ಅಂದ್ರೂ 8 ರೂಪಾಯಿ ರೇಟ್ ಇದ್ರೂ 3-4 ಲಕ್ಷ ರೂಪಾಯಿ ಆರಾಮ್ ಆದಾಯ ಬರ್ತೈತಿ. ಈ ಕೊರೋನಾದಾಗ ಒಂದು ಸ್ವಲ್ಪ ಕಡಿಮೆ ಆಯ್ತು. ಈ ಸದ್ ಪ್ರೆಸೆಂಟ್ ರೇಟ್ ಐತಿ 1 ಎಕರೆಕ್ಕೆ ನಾನು ಅಂದಾಜು ಯಾವುದೇ ರೈತರು ಬಾಳಿ ಮಾಡ್ತೀನಿ ಅಂದ್ರ ಈ ಸದ್ ಇದ್ರ 1 ಎಕರೆಕ್ಕೆ 6-7 ಲಕ್ಷ ರೂಪಾಯಿ ಆರಾಮ್ಸೆ ಬರ್ತದೆ. ಅತಿ ಮೇಹನತ್ತಿಲ್ಲ, ಅತಿ ಖರ್ಚು ಕಡಿಮೆ, ಆರಾಮ ಇರುವಂತ ಪೀಕ್ ಅಂದ್ರನ ಬಾಳಿ. ಮತ್ತೆ ನೀವು ದ್ರಾಕ್ಷಿಗಟ್ಟಲೆ ಆ ಎಣ್ಣೆ ಹೊಡಿಬೇಕು, ಈ ಎಣ್ಣೆ ಹೊಡಿಬೇಕು, ಅಷ್ಟು ಮೇಹನತ್ ಮಾಡಬೇಕು, ಸಿಟ್ಟು ಬರುವಂತದಾಗದ ಇದಲ್ಲ. ಬಾಳೆಪ್ಪ ಅಂದ್ರ ಬಾಳೆ ಒಬ್ಬ ಪೂಜೆಕ ಒಂದು ಗಿಡ ನಟ್ರ ಎಷ್ಟೊಂದು ಸಿರಿ ಅನಿಸ್ತತಿ, ಅಷ್ಟೊಂದು ಸಿರಿತನದಿಂದ ಇರುವಂತ ಏಕೈಕ ಪೀಕ್ ಅಂದ್ರ ಬಾಳೆ ಅಂತ ನಾನು ಹೇಳ್ಕೊಳಕ್ ಇಷ್ಟಪಡ್ತೇನೆ. ಈಗ ಲೋಕಲ್ ಮಾರ್ಕೆಟ್ಗಂತೂ ನಾವು ಬಾಳೆಯನ್ನ ಸಾಕಷ್ಟು ಜನ ಬೆಳೀತಾ ಇದ್ದಾರೆ, ತಾವು ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದೀರಿ. ಎಕ್ಸ್ಪೋರ್ಟ್ ಮಾಡುವಂತ ಒಂದು ಸಂದರ್ಭದೊಳಗ ಏನೇನು ಮಾಡಬೇಕು ಅನ್ನುವಂಥದ್ದು ಕೂಡ ತಾವು ಹೇಳಿದ್ರಿ, ಯಾವ ರೀತಿ ಗುಣಮಟ್ಟವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ತಾವು ಹೇಳಿದ್ರಿ. ಎಕ್ಸ್ಪೋರ್ಟ್ ಸಲುವಾಗಿ ನಾವು ಮಾರಾಟ ಮಾಡಿದೀವಿ ಅಂತಂದ್ರೆ ಎಷ್ಟು ವ್ಯತ್ಯಾಸ ಆಗುತ್ತದೆ ನಮ್ಮ ರೈತರಿಗೆ ಅವರ ಆದಾಯದೊಳಗೆ? ಸರ್, ಎಕ್ಸ್ಪೋರ್ಟ್ ಅಂದ್ರ ಫಸ್ಟ್ ಅಂದ್ರ ಎಕ್ಸ್ಪೋರ್ಟ್ ಮೀನ್ಸ್ ಕ್ವಾಲಿಟಿ. ಕ್ವಾಲಿಟಿ ಇದ್ರನ ಎಕ್ಸ್ಪೋರ್ಟ್ ಆಗತ್ತೆ. ಯಾವುದೇ ಒಂದು ವಸ್ತು, ನೀವು ಬನಾನ ತಗೋರಿ, ಪಪ್ಪಾಯಿ ತಗೋರಿ, ಕ್ಯಾಪ್ಸಿಕಮ್ ತಗೋರಿ, ದ್ರಾಕ್ಷಿ ತಗೋರಿ, ಉಳ್ಳಿಗಡ್ಡಿ ತಗೋರಿ, ಎಕ್ಸ್ಪೋರ್ಟಿಗೆ ಇರುವಂತ ಕ್ವಾಲಿಟಿ ಇದ್ರನ ಎಕ್ಸ್ಪೋರ್ಟ್ ಆಗತ್ತೆ. ಒಂದು ಇನ್ನು ಎರಡನೇದು 7 ತಿಂಗಳಿಗೆ ಏನು ಗೊಣಿ ಹಾಕ್ತಾಯಿರಲ್ಲ, ಆ ಗೊಣಿ ಹಾಕುವಾಗ ಆ ಕಂಪ್ನಿಯವ್ರು ಬರ್ತಾರ್ರಿ, ದೇಸಾಯಿ ಕಂಪ್ನಿಯವ್ರು ಬರ್ತಾರ, ಚಾಂದ್ ಫ್ರೂಟ್ದವ್ರು ಬರ್ತಾರ, ಫ್ರೆಶ್ ಮಾರ್ಟ್ದವ್ರು ಬರ್ತಾರ, ಧರತಿಯವರು ಬರ್ತಾರ. ಹೆಚ್ಚು ಕಡಿಮೆ ಒಬ್ಬರನ್ನಿಲ್ಲ ಇಬ್ಬರು ನಂತರ ಆ ಗೊಣಿ ಹಾಕು ಸೀಸನ್ದೊಳಗೆ ಹೆಚ್ಚು ಕಡಿಮೆ ಅಂದ್ರೆ ಈಗ ಮಾರ್ಚ್ ಏಪ್ರಿಲ್ದಾಗ ನಾನು ಕರೆಸ್ತೇನೆ ಅವ್ರಿಗೆ. ಕರ್ಸಿದ ಕೂಡಲೇನ ಅವ್ರದೇ ಆದಂತ ಒಂದು ಸ್ವಲ್ಪ ಸ್ಪ್ರೇಯರ್ ಇರ್ತಾವ, ಒಂದು 2-3 ಸಲ ಸ್ಪ್ರೇಯರ್ ಮಾಡ್ಕೇಸಿಂದ ಅದಕ್ಕೊಂದು ಸ್ಕರ್ಟಿಂಗ್ ಬ್ಯಾಗ್ ಬರ್ತತಿ. ಅವ್ರು ಅನುಭವಿಸಬೇಕಾದ ಮುದ್ದಮ್ಮ ರೈತರಿಗೆ ಯಾವ ಖರ್ಚ ಕಂದಗಳಿಲ್ಲ, ಅವ್ರದೇ ಆದಂತ ಲೇಬರ್, ಅವ್ರದೇ ಆದಂತ ಎಣ್ಣೆ, ನಾವು ಸ್ಕರ್ಟಿಂಗ್ ಬ್ಯಾಗ್ ಮಾತ್ರ ಕೊಡಬೇಕು. 3-4 ಸಲ ಅವ್ರು ಏನೆಲ್ಲ ಎಣ್ಣೆ ಸ್ಪ್ರೇ ಮಾಡ್ತಾರೆ ಅದಕ್ಕೆ ಖರ್ಚು ವ್ಯರ್ಥ ಏನೂ ಇಲ್ಲ. ನಾವು ಹೆಚ್ಚು ಕಡಿಮೆ ಅವ್ರಿಗೆ 90% ಅವ್ರಿಗೆ ಬಾಳಿ ಕೊಡಬೇಕು. ಯಾಕಂದ್ರೆ ನಮ್ಮ ಹೊಲಕ್ಕೆ ದುಡ್ದಿರ್ತಾರೆ, ಅವ್ರು 1 ರೂಪಾಯಿನೂ ಖರ್ಚು ತಗೊಂಡಿರಂಗಿಲ್ಲ, ಸ್ಪ್ರೇನು ಮಾಡಿರ್ತಾರ, ಮತ್ತೆ ಅದ್ರ ಹೂನು ಮುರಿದಿರ್ತಾರ, ಸ್ಕರ್ಟಿಂಗ್ ಬ್ಯಾಗ್ ಹಾಕಿರ್ತಾರ, ಬ್ಯಾಗಿಂದ ಮಾತ್ರ ತಗೋತಾರ, 1 ಬ್ಯಾಗಿಗೆ 7 ರೂಪಾಯಿ ನಮ್ಮ ಎಷ್ಟು ಬಡ್ಡಿ ಇರ್ತಾವ ಅದ್ರ ಮೇಲೆ ಆ ಬ್ಯಾಗಿಂಗ್ ಖರ್ಚು ಪ್ಲಸ್ ಹಾಕು ಹಾಕಿಸಿಂದ ಅದ್ರ ಟೋಟಲ್ ಒಳಗೆ ಅಷ್ಟು ತಗೋತಾರ. ಅದು ನಾವು ಅವ್ರಿಗೆ ಮಾಲ್ ಹೋದ ಮೇಲೆ ನಮಗ್ ದುಡ್ಡು ಬರುವಾಗ ಆ ಖರ್ಚು ಮುರಿದು ಕೊಡ್ತಾರೆ. ಬಿಟ್ರೆ ಹೆಚ್ಚು ಕಡಿಮೆ ಲೋಕಲ್ ಕ ಎಕ್ಸ್ಪೋರ್ಟ್ ಕ ರೇಟ್ ಪಾ ಅಂದ್ರೆ ಲೋಕಲ್ ರೇಟ್ 10 ರೂಪಾಯಿ ಇದ್ದಾಗ ಅವ್ರ 14-15 ರೂಪಾಯಿ ಇರ್ತೈತಿ. ಪರ್ ಕೆಜಿ ಇಂದ 4-5 ರೂಪಾಯಿ ವ್ಯತ್ಯಾಸ ಇರ್ತೈತಿ ಲೋಕಲ್ ಕ ಎಕ್ಸ್ಪೋರ್ಟ್ ಕ. ಬಿಟ್ರೆ ಎಕ್ಸ್ಪೋರ್ಟ್ ಕ ದಿಲ್ಲಿಗೆ 2-3 ರೂಪಾಯಿ ವ್ಯತ್ಯಾಸ ಇರ್ತೈತಿ. ದಿಲ್ಲಿ ಅಂದ್ರೆ ಇಲ್ಲಿ ನಮ್ಮ ಇಂಡಿಯಾದಾಗ, ಎಕ್ಸ್ಪೋರ್ಟ್ ಅಂದ್ರೆ ಹೊರಗಿನ ದೇಶಕ್ಕೆ ಹೋಗುತ್ತೆ, ಮತ್ತೆ ಲೋಕಲ್ ಅಂದ್ರೆ ಇಲ್ಲೇ ನಮ್ಮ ಸುತ್ತಮುತ್ತಲು. ಇನ್ನು ಏನೇನು ಬಿಜಾಪುರ ಇರ್ಬೋದು, ಗುಲ್ಬರ್ಗಾ ಇರ್ಬೋದು, ಬೀದರ್ ಇರ್ಬೋದು, ಎಲ್ಲೇ ಬಾಗಲಕೋಟೆ ಇರ್ಬೋದು, ಹುಬ್ಳಿ ಇರ್ಬೋದು, ಬೆಂಗಳೂರು ಇರ್ಬೋದು, ಇದು ಲೋಕಲ್ ಬಂದು ಒಯ್ತಾರೆ. ಮತ್ತೆ ಇಲ್ಲ ಹಂಗ ಕ್ವಾಲಿಟಿ ಇತ್ತಪ್ಪ ಅಂದ್ರೆ ದಿಲ್ಲಿ ಅವರು ಕಟಿಂಗ್ ಮಾಡ್ತಾರೆ. ನಿಮಗೆ ಹೆಂಗ ಅನಿಸ್ತದೆ ಈಗ

ಗಟ್ಟಿ ವಚನ ಹೇಳಾರಲ್ಲಿ ಪಾದ ಸೇವೆ ಮಾಡಿ